ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5932 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಪ್ರಕಟಿತ ಕಾರ್ಯಕ್ರಮಕ್ಕೆ ಬದಲಾಗಿ ಈಗ ಮೈಸೂರು ತಾಲೂಕು ದುದ್ದ ಹೋಬಳಿಯ ಬಿ ಶಿವಾನಂದ ಅವರೊಡನೆ ಸಂದರ್ಶನವನ್ನು ಕೇಳೋಣ. ವಿಷಯ ಕೃಷಿ ಅನುಭವ ಹಾಗೂ ಕೃಷಿ ಸಮುದಾಯ ಆರೋಗ್ಯ ಕಾರ್ಯಕ್ರಮ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಶಿವಾನಂದ್ ಅವರು. ಮಂಡ್ಯ ತಾಲೂಕಿನಲ್ಲಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇವರು ಪ್ರವೃತ್ತಿಯಾಗಿ ಪಾರಂಪರಿಕವಾಗಿ ಅವರ ತಂದೆ ಕಾಲದಿಂದ ಬಂದಂತಹ ಕೃಷಿಯನ್ನು ಸಹ ಬಿಡುವಿನ ಒಂದು ಸಮಯದಲ್ಲಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೂ ಸಹ ಅವರಿಗೆ ಆಸಕ್ತಿ ಇದೆ, ಕೃಷಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಕೃಷಿಕ ಸಮುದಾಯವನ್ನ ಬಹಳ ಹತ್ತಿರದಿಂದ ಇವರು ನೋಡುವಂತಹ ಒಂದು ಕೆಲಸದಲ್ಲೇ ಇರೋದ್ರಿಂದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾಗಿ ಅನುಭವವನ್ನ ಪಡ್ಕೊಂಡಿದ್ದಾರೆ. ಅವರನ್ನ ಇವತ್ತು ಮಾತಾಡಿಸಿ ಒಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ಕಾರ ಸರ್. ಶಿವಾನಂದ್ ಅವರೇ, ನಿಮಗೆ ವೃತ್ತಿಯಾಗಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾಗಿ ನೀವು ಪ್ರವಾಸ ಮಾಡ್ತಾ ಇರ್ತೀರಿ. ಗ್ರಾಮೀಣ ಜನರ ಬದುಕನ್ನ, ಅಲ್ಲಿ ಆರೋಗ್ಯದ ಮಹತ್ವವನ್ನ ನೀವು ತಿಳಿಸ್ತಾ ಇರ್ತೀರಿ, ಅವರನ್ನು ಹತ್ತಿರದಿಂದ ನೋಡ್ತಾ ಇರ್ತೀರಿ. ಕೃಷಿ ಬದುಕಿನಲ್ಲಿ ಆರೋಗ್ಯದ ಒಂದು ಮಟ್ಟ ಯಾವ ರೀತಿ ಇದೆ ಅಂತ ನಿಮ್ಗೆ ಅನಿಸುತ್ತೆ? ನಾನು ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ 35 ವರ್ಷಗಳ ಕಾಲ ಸುದೀರ್ಘವಾದ ಒಂದು ಸೇವೆಯನ್ನು ಆರೋಗ್ಯ ಇಲಾಖೆಯಲ್ಲಿ ನಾನು ಮಾಡ್ತಾ ಬಂದು, ಏನು ನಮ್ಮ ಕೃಷಿಕ ಸಮಾಜ ಇದೆ ಅಥವಾ ಕೃಷಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಮ್ಮ ಒಡನಾಟ ಯಾವಾಗಲೂ ಬಹಳ ಸವಿಸ್ತಾರವಾಗಿ ನಾವು ಮೊದಲಿಂದನೂ ಅವ್ರ ಜೊತೆ ಒಡನಾಟ ಮಾಡ್ಕೊಂಡು ನಾವು ಬಂದಿದ್ದೀವಿ. ಅದರಿಂದ ನನ್ನ ಏನು ಪೂರ್ವಿಕರು ಮಾಡಿದಂತ ಒಂದು ಕೃಷಿ ಪದ್ಧತಿಯನ್ನ ನಾನು ಕೆಲಸದ ಬಿಡುವಿನ ವೇಳೆಯಲ್ಲಿ ಇದನ್ನ ನಾನು ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ ಅಂತ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಹೇಳಿ, ನೀವು ಸೇವೆಗೆ ಸೇರಿದ್ದು ಯಾವಾಗ, ಎಷ್ಟು ವರ್ಷ ಆಯ್ತು? ನಾನು 1985 ಇಸ್ವಿಲಿ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಸೇವೆಗೆ ಸೇರಿದಂತ ಅವಧಿ. ನಮ್ಮ ಗ್ರಾಮೀಣ ತುಂಬಾ ಕಡುಬಡತನ ಇರತಕ್ಕಂಥದ್ದು, ಬಹಳ ಹಿಂದೆ ಇರತಕ್ಕಂಥದ್ದು, ಬಹಳ ಕಷ್ಟ. ಮತ್ತೆ ಅದು ಏನಾಗಿದೆ ಅಂದ್ರೆ ಕುಸ್ಕಿ ಜಮೀನು, ಅದು ನೀರಾವರಿ ಇಲ್ಲದೆ ಇರತಕ್ಕಂಥ ಜಮೀನಿನಲ್ಲಿ ನಮ್ಮ ತಂದೆಯವರು ಈ ಬಹಳ ಬೆಳಿಗ್ಗೆನೆ 5 ಹೋಗಿ ಬಂಡಿಯನ್ನ ಹೊಡ್ಕೊಂಡು, ಮರದ ಬಂಡಿಯನ್ನ ಹೊಡ್ಕೊಂಡು ಹೋಗಿ ನಿರಂತರ ಆ ಸೇವೆಯನ್ನ ನಾನು ಕಣ್ಣಾರ ನೋಡ್ತಾ ಇದ್ದೆ. ಅವರ ಸೇವೆ, ಅವರ ಒಂದು ಶ್ರಮವನ್ನ ನಾನು ಬಲ್ಲೆ. ಅವರ ಒಂದು ಅವಧಿಯಲ್ಲಿ ನಾನು ಬಿಡುವಿನ ವೇಳೆಯಲ್ಲಿ ಅವರ ಸಹಾಯವನ್ನು ಸುದಾ ಕೃಷಿಯಲ್ಲಿ ನಾನು ಮಾಡ್ತಾ ಇದ್ದೆ. ಗೋಡೋಡಿಯದಿರ್ಬೋದು, ತೆಂಗಿನ ಮರಗಳಿಗೆ ದಬ್ಬೆ ಮೂಲಕ ನೀರು ಹಾಕ್ತಕ್ಕಂಥದ್ದಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಹೈನುಗಾರಿಕೆಯಲ್ಲಿ ಮಾಡ್ತಕ್ಕಂಥದ್ದು, ಮತ್ತೆ ಹಸುಗಳಿಗೆ ಮೇವು ತರ್ತಕ್ಕಂಥದ್ದೇ ಇರ್ಬೋದು, ಎಲ್ಲ ಕೃಷಿಕದಲ್ಲಿ ನಾನು ಮೊದಲಿಂದ ನಮ್ಮ ತಂದೆಯ ಒಂದು ಒಡನಾಟದಿಂದ, ಅವರ ಒಂದು ಶ್ರಮದಿಂದ ನಾನು ಅವರ ಜೀವನದ ಬದುಕಿನಲ್ಲಿ ಬಂದಂತವನು. ಅದರಿಂದ ನಾನು ಆ ಉದ್ಯೋಗವನ್ನ, ವ್ಯವಸಾಯವನ್ನ ಬಿಡಬಾರದು, ಇದನ್ನ ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ವ್ಯವಸಾಯನ ಮುಂದುವರಿಸಿಕೊಂಡು ಬರ್ತಾ ಇದ್ದೀನಿ. ಶಿವಾನಂದ ಅವರೇ, ಹೇಳಿ, ಈಗ ನಿಮ್ಮ ತಂದೆಯವರ ಒಂದು ಆಸ್ತಿಯಲ್ಲಿ ಪಾಲಾದ ನಂತರ ನಿಮ್ಗೊಂದು 10 ಪ್ರದೇಶದಲ್ಲಿ ಈಗ ಜಿ ಮಲ್ಲಿಗೆರೆ, ದುದ್ದ ಹೋಬಳಿ, ಮಂಡ್ಯ ತಾಲೂಕಿನಲ್ಲಿ ಕೃಷಿ ಪ್ರದೇಶ ಇದೆ, ಕೃಷಿ ಭೂಮಿ ಇದೆ, ಭತ್ತ ಬೆಳೀತಾ ಇದ್ದೀರಿ, ರಾಗಿ ಬೆಳಿತೀರಿ, ತರಕಾರಿಗಳನ್ನು ಬೆಳಿತೀರಿ. ಹೇಳಿ, ಆ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಾಲದಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡಿದ್ರಿ, ಈಗ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಆ ಒಂದು ಬೆಳೆ ಹಾಕೋದಕ್ಕೆ ಮುಂಚಿತವಾಗಿ ಯಾವ ರೀತಿ ಕೃಷಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ಹಿಂದೆ ನಾನು ಹೇಳಿದಂಗೆ ಬಹಳ ಕುಸ್ಕಿ ಜಮೀನು, ಮಳೆ ಆಧಾರಿತವಾಗಿ ನಮ್ಮ ವ್ಯವಸಾಯ ಮಾಡ್ತಾ ಇದ್ವಿ. 1986 ಏಮೋತಿ ಎಡದಂಡೆ ನಾಲೆ ಈ ಒಂದು ನಮ್ಮ ಪ್ರದೇಶದಲ್ಲಿ ಹರಿದು ಬಂದಂತ ಕಾಲಾವಧಿಯಲ್ಲಿ ನಾನು ಇದನ್ನು ದೀರ್ಘಾವಧಿ ಬೆಳೆಗಳನ್ನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ನಾನು ಅಲ್ಪಾವಧಿ ಬೆಳೆಗಳು ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಯಾಕೆಂದ್ರೆ ನಾನು ಬಿಡುವಿನ ವೇಳೆಯಲ್ಲಿ ಸರ್ಕಾರಿ ಆ ಕೆಲಸವನ್ನ ನಿರ್ವಹಿಸಿಕೊಂಡು ಆ ರಜಾ ದಿನಗಳಲ್ಲಿ ಈ ಒಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ನಾನು ಈಗಾಗಲೇ ನಾನು ಭತ್ತ ಮತ್ತೆ ರಾಗಿ ವ್ಯವಸಾಯವನ್ನ ಮಾಡ್ತಾ ಇದ್ದೀನಿ, ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದೀನಿ. ಅದರಿಂದ ಏಳು ಬೆಳೆಗಳು ಇರತಕ್ಕಂಥದ್ದು ವ್ಯವಸಾಯದಲ್ಲಿ ಮೊದಲನೇ ಯಾರಿಗೂ ಬರಲ್ಲ. ಈಗಿನ ಸ್ವಲ್ಪ ದಿನಗಳಿಂದ ಆದಾಯ ಕಾಣ್ತಾ ಇದ್ದೀನಿ. ಮೊದಲೆಲ್ಲ ಬಹಳ ಕಷ್ಟ ಇತ್ತು, ಜಮೀನುಗಳೆಲ್ಲ ನಾವು ಮಠ ಮಾಡ್ತಕ್ಕಂಥ, ಎಲ್ಲ ಗುಡ್ಡಗಾಡು ಪ್ರದೇಶ ನಮ್ದು, ಆ ಮಠ ಮಾಡ್ತಕ್ಕಂಥದ್ದು ತುಂಬಾ ಎಕ್ಸ್ಪೆನ್ಸಿವ್ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಇವಾಗ ನಾನು ಒಂದು ಪದ್ಧತಿನ ಮುಂದುವರಿಸಿಕೊಂಡು ಬಂದ್ಮೇಲೆ ಈ ಒಂದು ವ್ಯವಸಾಯದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆದಾಯವನ್ನು ಕಾಣ್ತಕ್ಕಂಥ ಪ್ರಮಾಣದಲ್ಲಿ ಬಂದಿದ್ದೀನಿ ಅಂತ ನಾನು ಹೇಳ್ಬೋದು ಸರ್. ಏನು ಮಣ್ಣು ಪರೀಕ್ಷೆ ಅಂತೂ ನೀವು ಮಾಡ್ತಾ ಇರ್ತೀರಿ? ಮಣ್ಣು ಪರೀಕ್ಷೆ ಮಾಡಿಸ್ತೀವಿ. ನಮ್ಮ ಏನು ಆ ಮಣ್ಣಿಗೆ ಆಧಾರಿತವಾಗಿ ಏನು ಬೆಳೆಗಳು ಬೆಳಿಬೇಕು ಅದರಂತೆ ಮಾಡ್ತೀವಿ. ಮತ್ತೆ ನಮ್ದು ನೀರಾವರಿ ಜಾಸ್ತಿ ಇರತಕ್ಕಂಥದ್ದು, ಅಲ್ಲಿ ಏನಾಗುತ್ತೆ ಬೇರೆ ಬೆಳೆಗಳು ಬೆಳೆಯೋಕ್ಕೂ ಸ್ವಲ್ಪ ಪ್ರಾಬ್ಲಮ್. ಸ್ವಲ್ಪ ಎತ್ತರವಾದ ಪ್ರದೇಶಗಳಲ್ಲಿ ನಾನು ರಾಗಿ ಬೆಳೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ತಗ್ಗಿನ ಪ್ರದೇಶದಲ್ಲೆಲ್ಲ ಭತ್ತನೆ ಮಾಡಬೇಕು, ಬೇರೆ ಯಾವುದು ಮಾಡ್ಲಿಕ್ಕಾಗಲ್ಲ. ಭತ್ತ ಬಿಟ್ಟರೆ ಬೇರೆ ಯಾವುದು ಮಾಡ್ಲಿಕ್ಕಾಗಲ್ಲ. ಯಾವ ತಳಿಯನ್ನ ನೀವು ಬೆಳೆದ್ರಿ ಈಗ ಸದ್ಯದಲ್ಲಿ? ಈಗ ನಾನು ಯಾಕೆಂದ್ರೆ ನಮ್ದು ಸ್ವಲ್ಪ ಹೇಮಾವತಿ ಎಡದಂಡೆ ನೀರು ಬಿಡತಕ್ಕಂಥ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಅದರಿಂದ ನಾನು ಸಾಮಾನ್ಯವಾಗಿ ಅಲ್ಪಾವಧಿ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ಇಯರ್ 64 ಅಂತಕ್ಕಂಥ ಬೆಳೆಯನ್ನ ಬೆಳೀತಾ ಇದ್ದೀನಿ. ಹೋದ ಸಾರಿ 1001 ಅಂತಕ್ಕಂಥ ಒಂದು ಬೆಳೆಯನ್ನ ಬೆಳೆದಿದ್ದೆ. ಈ ರೀತಿ ಪ್ರತಿ ಬಾರಿ ನಾನು ಈ ಒಂದು ತಳಿಯನ್ನ ಮಾಡ್ಕೊಂಡು ಎಲ್ಲಿ ನಮಗೆ ಅನುಕೂಲ ಆಗಿರ್ತಕ್ಕಂಥ ಏನು ನಮ್ಮ ನೆರೆಹೊರೆಯವರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ನರಸಿಂಹೇಗೌಡ ಅಂತ ಒಬ್ರು ಇದ್ದಾರೆ, ಮತ್ತೆ ನಮ್ಮ ಕೆಂಪೇಗೌಡರು ಅಂತ ಇದ್ದಾರೆ, ಮತ್ತೆ ನಮ್ಮ ಬ್ರದರ್ಸು ಅದೇ ನಮ್ಮ ಪ್ರಕಾಶ್ ಅಂತ ನನ್ನ ಸಹೋದರ ಇದ್ದಾರೆ, ಇವರೆಲ್ಲ ನನ್ನ ಒಡನಾಟದಲ್ಲಿ ಮಾಡೋದ್ರಿಂದ ಅವ್ರು ಏನು ಅಕ್ಕಪಕ್ಕದಲ್ಲಿ ಬೆಳೆಗಳನ್ನು ಮಾಡ್ತಾ ಇದ್ದಾರೆ ಆ ಬೆಳೆಗಳನ್ನ ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗಲೂ ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮ್ಮ ರಜಾದಿನಗಳು ಅಥವಾ ಬೇರೆ ಎಲ್ಲೆಲ್ಲಿ ನಿಮಗೆ ಸಮಯ ಸಿಗುತ್ತೆ ಅವಾಗೆಲ್ಲ ನಿಮ್ಮ ಕೃಷಿ ಭೂಮಿಯಲ್ಲೇ ನೀವು ಸಸಿ ಮಡಿ ಮಾಡೋದ್ರಿಂದ ಹಿಡಿದು ನಾಟಿ ಹಂತದಲ್ಲೂ ನಾನು ಭೂಮಿಯನ್ನ ಅದ ಮಾಡ್ತಕ್ಕಂಥದ್ದೇ ಅಲ್ಲಿ, ಉಳುಮೆಗಳು ಮಾಡಿಸ್ತಕ್ಕಂಥದ್ದೇ ಅಲ್ಲಿ, ಎಲ್ಲಾ ಇದರಲ್ಲೂ ನಾನೇ ಹೋಗ್ಬೇಕು. ಯಾಕಂದ್ರೆ ಬೇರೆ ಯಾರು ನಾವು ಅವಲಂಬಿಸ್ಕೊಳಕ್ ಆಗಲ್ಲ. ಇದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಮ್ಗ ಇದರಿಂದನೇ ನಾವು ಮಾಡಬೇಕು. ಬೇರೆಯವ್ರನ್ನ ನಂಬಿ ನಾವು ಮಾಡಿದ್ರೆ ಇವತ್ತು ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ವ್ಯವಸಾಯ ಏನು ಸಾಧಾರಣ ಅಲ್ಲ ಇದು. ಈಗ ಶಿವಾನಂದ ಅವರೇ, ನಿಮ್ ತಂದೆನು ಮಾಡಿರೋದನ್ನ ನೀವು ಕಣ್ಣಾರೆ ಕಾಣ್ತಿದ್ರಿ, ಹೌದು, ಜೊತೆನೂ ನೀವು ಕೆಲಸ ಮಾಡ್ತಾ ಇದ್ರಿ, ಹೌದು ಸರ್. ಹಾಗೂ ಈಗ ಏನೆಲ್ಲ ಬದಲಾವಣೆಗಳು ಕೃಷಿ ಕ್ಷೇತ್ರದಲ್ಲಿ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಸಾಕಷ್ಟು ಬದಲಾವಣೆಗಳಿದೆ. ಹಿಂದೆ ಏನು ಒಂದು ಹಳೆ ಪದ್ಧತಿಗಳಲ್ಲಿ ವ್ಯವಸಾಯ ಮಾಡ್ತಾ ಇದ್ರು, ಅವಾಗ ಏನಾಗಿತ್ತು ಇಳುವರಿ ಕಡಿಮೆ ಇತ್ತು, ಮತ್ತೆ ಮಳೆಗಳ ಆಧಾರಿತ ಆಗಿರೋದ್ರಿಂದ ಮಳೆ ಬೀಳದೇ ಇರಬಹುದು, ಬೆಳೆಗಳು ತುಂಬಾ ಲಾಸ್ ಆಗ್ತಾ ಇತ್ತು. ಅದರಿಂದ ಅವರು ಏನು ರಾಗಿ ಅದು ಒಂದು ಚರ್ಕಿ ಮಿಷಿನ್ ಅಂತ ಇಟ್ಕೊಂಡು ತಂದೆವರು, ಚರ್ಕಿ ಮಿಷಿನ್ ಮೂಲಕ ನೀರು ಹೊಡೆದು ಮುಸ್ಕುನ್ ಜೋಳಗಳು ಮತ್ತೆ ಇದೆಲ್ಲ ಬೆಳೀತಾ ಇದ್ರು, ರಾಗಿ ಎಲ್ಲ ಬೆಳೀತಾ ಇದ್ರು. ಭತ್ತ ಬೆಳೀಲಿಕ್ಕೆ ಸಾಧ್ಯ, ಸಮ ದೊಡ್ಡ ಭತ್ತನ ಹಾಕ್ತಾ ಇದ್ರು, ದೊಡ್ಡಿ ಭತ್ತ ಅಂತಕ್ಕಂಥ ಕೆಂಪು ಭತ್ತವನ್ನು ಹಾಕಿ ಬೆಳೀತಾ ಇದ್ರು, ಅದು ಸಾಲ್ ಮೂಲಕ ಹಾಕಿ ಭತ್ತವನ್ನು ಬೆಳೀತಾ ಇದ್ರು. ಬಹಳ ಚೆನ್ನಾಗಿತ್ತು, ಬಹಳ ಟೇಸ್ಟ್, ಒಳ್ಳೆ ಭತ್ತ ಅಂತ ಹೇಳ್ಬೋದು. ಇವತ್ತೇನಾಗಿದೆ ನಮ್ಗೆ ಏನು ಒಂದು ವೈಜ್ಞಾನಿಕವಾಗಿ ನಾವು ಇವತ್ತು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತೆಲ್ಲ ನಾವೇನು ರಸಗೊಬ್ಬರಗಳ ಮೂಲಕ ಮಾಡ್ತಾ ಇದ್ದೀವಿ. ಎಲ್ಲ ರಸ ನೈಟ್ರೋಜನ್ ಇರ್ಬೋದು, ಅಮೋನಿಯಂ ಸಲ್ಫೇಟ್ ಇರ್ಬೋದು, ಮತ್ತೆ ಪೊಟಾಸಿಯಂ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಈ ರೀತಿ ಒಂದು ಯೂರಿಯಾಗಳು ಮತ್ತೆ ಈ ಒಂದು ಕೆಮಿಕಲ್ಸ್ನ ಹಾಕಿ ಇವತ್ತು ನಾವು ಬೆಳೆಯನ್ನು ಬೇಸಾಯನ ಮಾಡ್ತಾ ಇದ್ದೀವಿ. ಅದರಿಂದ ನಾನು ಆರೋಗ್ಯ ಇಲಾಖೆಯಲ್ಲಿ ಎಲ್ಲವನ್ನು ಬಲ್ಲೆ. ಈ ಏನು ಪೋಷಣೆ ಅನ್ನೋದು ನ್ಯೂಟ್ರಿಷನ್ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಅದರಲ್ಲಿ ಏನು ಈ ಒಂದು ನಮಗೆ ಕಾರ್ಬೋಹೈಡ್ರೇಟ್ಸ್, ಸಕ್ಕರೆ ಪಿಷ್ಟಗಳಿರ್ಬೋದು, ಪ್ರೋಟೀನ್ಸ್, ಸಸಾರಜನಕ ಅಂತ ಏನು ಕರಿತೀವಿ, ಅಥವಾ ಖನಿಜಾಂಶಗಳು, ಮಿನರಲ್ಸ್ ಅಂತಕ್ಕಂಥದ್ದು, ಆ ವೈಟಮಿನ್ಸ್ಗಳು, ಮತ್ತೆ ಏನು ಕೊಬ್ಬಿನ ಅಂಶಗಳಿರ್ಬೋದು, ಅದೇ ರೀತಿ ನೀರು, ಯಾವ ರೀತಿ ನಮ್ಮ ದೇಹಕ್ಕೆ ಎಲ್ಲ ತರವಾದ ಒಂದು ಪೌಷ್ಟಿಕಾಂಶಗಳು, ಸಮತೋಲನ ಆಹಾರಗಳು ಯಾವ ರೀತಿ ಬೇಕು, ಅದೇ ತರ ನಮ್ಮ ಏನು ವ್ಯವಸಾಯ ಪದ್ಧತಿಯಲ್ಲೂ ಅದನ್ನ ಅಳವಡಿಸಿಕೊಂಡು ಸಮ ಪ್ರಮಾಣದಲ್ಲಿ ಕೊಡಬೇಕು. ಯಾಕೆಂದ್ರೆ ಯಾವುದೋ ಒಂದು ಕೆಮಿಕಲ್ಸ್ ಇರತಕ್ಕಂತ ನಾವು ಯೂರಿಯಾನ ಅಥವಾ ಜಾಸ್ತಿ ಬಳಕೆ ಮಾಡೋದ್ರಿಂದ ಈ ಬೆಳೆಗಳಲ್ಲಿ ಹಾನಿಗಳನ್ನು ಕಾಣ್ತಿರ್ತೀವಿ. ಅದು ಇವತ್ತು ಕೀಟಬಾಧೆಗಳು ಸದಾ ಜಾಸ್ತಿ ಆಗಿದೆ. ಇದು ಇನ್ಸೆಕ್ಟಿಸೈಡ್ ಮಾಡಬೇಕಾಗಿದೆ, ಕೀಟನಾಶಕಗಳನ್ನು ನಾವು ಬಳಸ್ತಕ್ಕಂಥದ್ದು ವಿಧಾನ ಇರ್ಬೋದು, ಅದನ್ನ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅದಕ್ಕೆ ಅವರ ಹತ್ರ ನಾವು ಸಲಹೆ ಮೇರೆಗೆ, ಅವರ ಸೂಚನೆ ಮೇರೆಗೆ ನಾವು ವ್ಯವಸಾಯ ಪದ್ಧತಿಯನ್ನು ಮಾಡಬೇಕಾಗತ್ತೆ. ಇನ್ನು ಆರೋಗ್ಯ ಅಂತಿದ್ದಾಗೆ ನಾವು ಪರಿಸರದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಪರಿಸರ ಸಮತೋಲನವನ್ನು ಕಾಪಾಡಬೇಕು, ಪರಿಸರ ಆರೋಗ್ಯವನ್ನ ನಾವು ಕಾಪಾಡಬೇಕು. ಆ ನಿಟ್ಟಿನಲ್ಲಿ ಕೃಷಿಕರು ಸಹ ಈ ಸಾವಯವ ಕೃಷಿಯತ್ತ ಮನಸ್ಸು ಮಾಡ್ತಾ ಇದ್ದಾರೆ. ಅಂದರೆ ಹೆಚ್ಚು ರಾಸಾಯನಿಕಗಳನ್ನು ಬಳಸದೆ ಸಾವಯವ ಪದಾರ್ಥಗಳನ್ನೇ ಭೂಮಿಗೆ ಸೇರಿಸೋದ್ರ ಮೂಲಕ ಇಳುವರಿಯನ್ನು ಹೆಚ್ಚಿಸೋ ಒಂದು ಪ್ರಯತ್ನ. ನೀರಿನ ಒಂದು ಬಳಕೆಯನ್ನು ಆದಷ್ಟು ಕಡಿಮೆಯಾಗಿಸಿ ಮುಂದಿನ ಒಂದು ಪೀಳಿಗೆಗೆ ಆರೋಗ್ಯಯುಕ್ತವಾದ ಮಣ್ಣನ್ನು ನಾವು ಹಸ್ತಾಂತರಿಸಬೇಕು. ನಿಮ್ಮ ತಂದೆ ನಿಮಗೆ ಯಾವ ರೀತಿ ಅದನ್ನು ಕೊಟ್ಟಿದ್ದಾರೋ ಮುಂದಿನ ಪೀಳಿಗೆಗೂ ಅಷ್ಟೇ ಆರೋಗ್ಯವಾಗಿ ಭೂಮಿ ಇರಬೇಕು, ಭೂಮಿಯ ಉತ್ಪಾದಕತೆ ಹಾಗೆ ಉಳ್ಕೊಂಡಿರಬೇಕು, ಪರಿಸರನೂ ಚೆನ್ನಾಗಿರಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡ ಹಾಗೆ ವಿಜ್ಞಾನಿಗಳು ಸಾಕಷ್ಟು ಕೃಷಿ ಕ್ರಮಗಳಲ್ಲಿ ಬದಲಾವಣೆಗಳನ್ನು ಅವರು ಶಿಫಾರಸು ಮಾಡ್ತಾ ಇದ್ದಾರೆ. ಅದು ಕೀಟನಾಶಕದ ಬಳಕೆ ಅದು ಒಂದು ಮಿತಿಯಲ್ಲಿರಬೇಕು. ಇನ್ನು ಗೊಬ್ಬರಗಳು ಆದಷ್ಟು ಸಾವಯವ ಮೂಲ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಇವೆಲ್ಲ ಬರ್ತಾ ಇದೆ. ಇದನ್ನ ಕುರಿತ ಹಾಗೆ ಎಷ್ಟು ಮಟ್ಟಿಗೆ ನಿಮ್ಮ ಕ್ಷೇತ್ರದಲ್ಲಿ ಬಳಕೆ ಆಗ್ತಿದೆ, ನೀವು ನೋಡ್ತಾ ಇದ್ದೀರಿ? ಹೌದೌದು, ಇವಾಗ ನಾವು ಸಾವಯವ ಗೊಬ್ಬರ ಜೈವಿಕ ವಿಧಾನಗಳ ಮೂಲಕ ನಾವು ಸಾವಯವ ಗೊಬ್ಬರವನ್ನು ಬಳಕೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಎಲ್ಲ ಹಸಿರು ಸೊಪ್ಪುಗಳಿರ್ಬೋದು, ಎಲ್ಲನ ನಾವು ಆ ಹುಲ್ಲುಗಳಿರ್ಬೋದು, ಏನು ವೇಸ್ಟೇಜ್ ಇದೆ ಮತ್ತು ದನಕರುಗಳ ಎಕ್ಸ್ಟ್ರೇಟಗಳಿರ್ಬೋದು ಅದನ್ನು ನಾವು ಕ್ರೂಢೀಕರಿಸಿ ಅದು ಕಾಂಪೋಸ್ಟ್ ಮಾಡಿ ನಾವು ಅದನ್ನು ಬಳಕೆ ಮಾಡದೇ ಇದ್ರೆ ಸಾವಯವ ಗೊಬ್ಬರನ ಉನ್ನತವಾದ ಒಂದು ನಾವು ಇಳುವರಿನೂ ಪಡೆಯಬಹುದು, ಜೊತೆಗೆ ನಮ್ಮ ಆರೋಗ್ಯಕರವಾದ ಒಂದು ಬೆಳೆನೂ ನಾವು ಬೆಳೆಯಬಹುದು. ಯಾಕೆ ಮುಂದೆ ಏನು ದುಷ್ಪರಿಣಾಮ ಆಗಲ್ಲ ನಮ್ಮ ಆರೋಗ್ಯದ ಮೇಲೆ. ಈ ಸಾವಯವ ಗೊಬ್ಬರಗಳನ್ನ ಹೆಚ್ಚಿಗೆ ಬಳಕೆ ಮಾಡಿ ಒಂದು ನಾವು ವ್ಯವಸಾಯ ಪದ್ಧತಿಯನ್ನ ಮಾಡದೇ ಆದರೆ ನಮ್ಮಲ್ಲಿ ಒಳ್ಳೆ ಆರೋಗ್ಯಕರವಾದ ಬೆಳೆಗಳನ್ನು ಬೆಳೆಯಬಹುದು ಮತ್ತು ಆರೋಗ್ಯನೂ ಉತ್ತಮಪಡಿಸಬಹುದು ನಮ್ಮ ಸಮುದಾಯದಲ್ಲಿ ಅಂತಕ್ಕಂಥದ್ದು ನಾನು ಬಯಸ್ತೇನೆ ಸರ್. ಸಾಕಷ್ಟು ನಿಮ್ಮ ಭೂಮಿಗೂ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಸೇರಿಸ್ತೀರಾ? ಕೊಟ್ಟಿಗೆ ಗೊಬ್ಬರ ಸಿಗ್ತೀವಿ ಸರ್, ಸಿಗುತ್ತೆ ನಮ್ಮಲ್ಲಿ. ಯಾಕೆಂದ್ರೆ ಬೇರೆಯವರೆಲ್ಲ ನಮ್ಮಲ್ಲಿ ಹೈನುಗಾರಿಕೆ ಜಾಸ್ತಿ ಇರೋದ್ರಿಂದ ಬೇರೆಯವ್ರ ಹತ್ರ ನಾವು ಪರ್ಚೇಸ್ ಮಾಡೋದು, ಎಲ್ಲರಿಗೂ ಭೂಮಿ ಇರಲ್ಲ, ಅವರು ಏನು ಇಟ್ಕೊಂಡೇನು ಅದನ್ನ ಬಳಕೆ ಮಾಡೋಕ್ಕಾಗಲ್ಲ. ನಾವು ಮಂಡ್ಯದಿಂದನೋ ಅಥವಾ ಇಲ್ಲಿ ನಮ್ಮ ಸ್ಥಳೀಯವಾಗಿಯೂ ಸಿಗ್ತಕ್ಕಂಥ ಗೊಬ್ಬರಗಳನ್ನ, ಈ ಕುರಿ ಗೊಬ್ಬರ ಇರ್ಬೋದು, ಹಸುಗಳ ಒಂದು ಗೊಬ್ಬರವನ್ನು ಹಾಕಿ ನಾವು ಬೆಳವಣಿಗೆ ಮಾಡ್ತಾ ಇದ್ವಿ. ಜೊತೆಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸಹ ನಾವು ಬಳಕೆ ಮಾಡ್ತಾ ಇದ್ದೀವಿ ಸರ್. ಇನ್ನು ಇಲ್ಲಿ ಲಾಭ ನಷ್ಟದ ಒಂದು ಪ್ರಮಾಣವನ್ನು ನಾವು ಪರಿಗಣಿಸಬೇಕಾಗುತ್ತೆ. ನಿಮಗೆ ಒಂದು ಸಂಬಳ ಬರುವಂತ ಒಂದು ಉದ್ಯೋಗ ಇದೆ, ಹಾಗಾಗಿ ಕುಟುಂಬಕ್ಕೆ ಒಂದು ಆರ್ಥಿಕ ಅನುಕೂಲತೆಗೆ ಒದಗಿಸೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಆದ್ರೂ ಇಲ್ಲೂ ಸಹ ಲಾಭ ನಷ್ಟದ ಒಂದು ಲೆಕ್ಕಾಚಾರ ಬೇಕಾಗುತ್ತೆ. ಹೇಳಿ ಶಿವಾನಂದ ಅವರೇ, ನಿಮ್ಮ ಲಾಭ ನಷ್ಟದ ಲೆಕ್ಕಾಚಾರ ಯಾವ ಥರ ಇದೆ? ಕೃಷಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ನೀವು ಖರ್ಚು ಮಾಡಿದಿರಿ, ಎಷ್ಟು ನಿಮಗೆ ಲಾಭ ಬಂತು ನಷ್ಟ ಬಂತು, ಯಾವ ಥರ ನಿಮ್ಮ ಅನುಭವ ಇದೆ? ಇವತ್ತು ಗ್ರಾಮೀಣದಲ್ಲಿ ನಾವು ಯಾವುದು ಯುವಕರು ಕಾಣ್ತಾ ಇಲ್ಲ, ಸ್ವಯಂ ಉದ್ಯೋಗ ಹುಡ್ಕೊಂಡೆಲ್ಲ ಬೆಂಗಳೂರು ಆ ಕಡೆ ಹೋಗಿದ್ದಾರೆ. ಬಟ್ ಇಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಇದೆ, ಕೂಲಿ ಕೃಷಿ ಕಾರ್ಮಿಕರು ಬಹಳ ಕಷ್ಟ ಇದೆ. ಅಂತ ಸಂದರ್ಭಗಳಲ್ಲಿ ನೈಬರ್ ಇರತಕ್ಕಂಥ ಹಳ್ಳಿಗಳಲ್ಲಿ, ನನ್ನ ಗ್ರಾಮದ ನೈಬರು ಅಂದರೆ ಒಂದು ಜವನಹಳ್ಳಿ, ಆ ಗ್ರಾಮದಲ್ಲಿ ನಾನು ಕೂಲಿ ಕೃಷಿ ಕಾರ್ಮಿಕರನ್ನ ತರ್ತಕ್ಕಂಥದ್ದು ಅಥವಾ ಅವರು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮಂಡ್ಯ ಮಾವೀರ ಸರ್ಕಲ್ನಿಂದ ನಾನು ಲೇಬರ್ನ ತಗೊಂಡು ಹೋಗ್ತೇನೆ. ಮೂರು ನಾಲ್ಕು ಜನನ ಕರ್ಕೊಂಡೋಗಿ ಸ್ಕೂಟ್ರಲ್ಲಿ ಮತ್ತು ಬಸ್ಗಳಲ್ಲಿ ಹೋಗಿ ಅವರಿಗೆ ಕೆಲಸ ಮಾಡಿ ನಂತರ ಅವ್ರನ್ನ ಕಳಿಸ್ಕೊಡ್ತಕ್ಕಂಥದ್ದು. ಅವ್ರನ್ನ ಚೆನ್ನಾಗಿ ನಾವು ಆರೈಕೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಒಂದು ಕೃಷಿ ಪದ್ಧತಿಗೆ ಅವ್ರು ಬರ್ತಾರೆ, ನೆರವಾಗ್ತಾರೆ. ಅದರಲ್ಲೂ ನನ್ ಕಂಡ್ರೆ ಅಂತೂ ಪಾಪ ನಮ್ಮ ಏನು ಮಾವೀರ ಸರ್ಕಲ್ ಲೇಬರ್ಸ್ ಏನಿದ್ದಾರೆ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರು ಪ್ರೀತಿಯಿಂದ ಬರ್ತಾರೆ, ನನ್ನ ಹತ್ರ ಬರ್ತಾರೆ, ಆಫ್ಸತ್ರ ಹುಡಿಕೊಂಡ್ಬರ್ತಾರೆ. ಬಂದಾಗ ಅವ್ರನ್ನ ಆಧರಿಸಿ ನಾವೇನೋ ಒಂದು ಸಣ್ಣ ಪುಟ್ಟ ಒಂದು ಆರೈಕೆ ಮಾಡಿದ್ರೆ ಬಹಳ ಪ್ರೀತಿಯಾಗಿ ಬರ್ತಾರೆ, ಅವರೇ ವಾಲಂಟ್ರಿ ಬರ್ತಾರೆ. ನಾನು ಅದೊಂದು ನನಗೆ ತುಂಬಾ ಸಂತೋಷಪ್ರದ ವಿಚಾರ. ಈ ವರ್ಷ ಎಲ್ಲ ನಾನು ಅಲ್ಲೇ ನೈಬರ್ ಅಲ್ಲೇ ತಗೊಂಡೆ, ಜವನಹಳ್ಳಿ ಅಲ್ಲೆಲ್ಲ ಬಂದ್ರು ಹುಡುಗರೆಲ್ಲ ಯುವಕರೆಲ್ಲ ಬಂದು ನನಗೆಲ್ಲ ವ್ಯವಸಾಯ ಮಾಡಿಕೊಟ್ಟಿದ್ದಾರೆ. ಬಹಳ ನನಗೆ ತುಂಬಾ ಜನಗಳು ತುಂಬಾ ಇದ್ದಾರೆ. ಮತ್ತೆ ಇವರು ಅಷ್ಟೇ ಸಂಗಾಪುರ ಅಂತ ಇದೆ, ಅಲ್ಲಿ ನಾನು ಮಹಿಳೆಯರನ್ನ ಕರ್ಕೊಂಡ್ಬಂದು ನಟಿ ಎಲ್ಲ ಮಾಡಿಸಿದೀನಿ. ಬಟ್ ಅವರೆಲ್ಲಾನು ನನ್ನ ಆಧರಿಸ್ತೀನಿ, ನಾನು ಚೆನ್ನಾಗಿ ನೋಡ್ಕೊತಾರೆ ಪಾಪ. ಹಾಗಾಗಿ ಕೆಲಸಗಳು ಚೆನ್ನಾಗಿ ಸುಲಲಿತವಾಗಿ ಆಗುತ್ತೆ ಸರ್, ಆಗುತ್ತೆ. ಹಾಗಾಗಿ ನಿಮಗೆ ನಷ್ಟ ಅನ್ನೋದು ಕಡಿಮೆ ಆಗುತ್ತೆ. ನಷ್ಟ ಪ್ರಥಮ ಬಾರಿಗೆಲ್ಲ ಆಗಿತ್ತು, ಯಾಕೆಂದ್ರೆ ಫಸ್ಟ್ ಬಾರಿ ಬಂದಾಗ ನಾನು ಹೇಳಿದೆ ವ್ಯವಸಾಯ ಅಂತಕ್ಕಂಥದ್ದು ಎಲ್ಲ ಭೂಮಿ ಫಲವತ್ತತೆ ಮಾಡೋದೇ ಆಗಲಿ ಉಳುಮೆ ಮಾಡೋದೇ ಆಗಲಿ ಬಹಳ ಕ್ಲಿಷ್ಟಕರವಾದ್ದೇ ಗೊತ್ತಿಲ್ಲ ನನಗೆ. ನನ್ನ ಸ್ನೇಹಿತ ಒಬ್ಬಿದ್ದಾನೆ ಕೃಷ್ಣಮೂರ್ತಿ ಅಂತ, ಟ್ರ್ಯಾಕ್ಟರ್ ಇಟ್ಟಿದ್ದಾನೆ ಅವನು. ಪಾಪ ನನಗೆ ಯಾವ ದುಡ್ಡು ಕೇಳಲ್ಲ, ಸಂಬಳ ಬಂದಾಗ ಕೊಡ್ತಾರೆ ಅಂತ ಗೊತ್ತಿದೆ. ಪಾಪ ಎಲ್ಲ ನಾನು ಇಲ್ಲದೇ ಇದ್ರು ಅವನೇ ಟೈಮ್ ಎಲ್ಲ ಬರ್ಕೊಂಡು ಅವನೇ ಮಾಡ್ತಾರೆ. ಬ್ರದರ್ಸ್ ಇರ್ತಾರೆ, ಅವರು ಸಹಕಾರ ಕೊಡ್ತಾರೆ. ಅವ್ರ ಜೊತೆ ಇದ್ಕೊಂಡು ಅವನು ಪಾಪ ನಮ್ಗೆ ತುಂಬಾ ವ್ಯವಸಾಯದಲ್ಲಿ ನಾವು ಇಲ್ಲದೇ ಇರುವಂತ ಸಮಯದಲ್ಲೂ ಸುಮ್ಮನೆ ಉಳುಮೆ ಎಲ್ಲ ಮಾಡ್ಕೊಡ್ತಾರೆ. ಈ ಸಹಕಾರಿ ಮನೋಭಾವ ಬಹಳ ಮುಖ್ಯ ಈ ಕ್ಷೇತ್ರಕ್ಕೆ. ಒಬ್ಬನೇ ಮಾಡ್ಲಿಕ್ಕೆ ಒಬ್ಬಂಟಿಯಾಗಿ ಮಾಡಕ್ ಆಗಲ್ಲ, ಹಾಗಾಗಿ ಒಂದು ಆ ರೀತಿಯ ಒಂದು ಒಂದು ಸಾಂಘಿಕವಾಗಿ ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಹತ್ತಿರದಿಂದ ನೀವು ಕೃಷಿ ಬದುಕನ್ನ ನೋಡಿರುವಂತವ್ರು, ನಿಮ್ಮ ಕುಟುಂಬದ ಒಂದು ಹಿನ್ನೆಲೆಯನ್ನು ಹೇಳಿದ್ರಿ, ಈಗ ನೀವು ವೃತ್ತಿಯಲ್ಲೂ ಸಹ ಗ್ರಾಮೀಣ ಕೃಷಿಕರ ಆರೋಗ್ಯದ ಒಂದು ಮಟ್ಟ ಯಾವ ತರ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಎಲ್ಲಿ ಸಮಸ್ಯೆಗಳು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಹೇಗಿದೆ ಮೊದಲಿಗೂ ಈಗೂ? ನಾನು ಸಮುದಾಯದಲ್ಲಿ ಆರೋಗ್ಯ ಶಿಕ್ಷಣ ನೀಡತಕ್ಕಂತ ದಾಟಿಲಿ ನಾನು ಈ ಒಂದು ಏನು ಸ್ತ್ರೀಶಕ್ತಿ ಸಮುದಾಯ ಇರ್ಬೋದು, ಸ್ವಸಹಾಯ ಸಂಘಗಳಲ್ಲಿ ಮತ್ತೆ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತ ಸಭೆಗಳಲ್ಲಿರ್ಬೋದು, ಗ್ರಾಮ ಸಭೆಗಳಲ್ಲಿರ್ಬೋದು, ಮತ್ತೆ ಶಾಲಾ ಭೇಟಿ ನೀಡಿದಂತ ಸಂದರ್ಭದಲ್ಲಿ ನಾವು ಏನು ಪೀರ್ ಗ್ರೂಪ್ಸ್ ಅಧಿಕಾರಿಯವರ ಸಮಸ್ಯೆಗಳಿರ್ಬೋದು, ಈ ಒಂದು ಸಂದರ್ಭದಲ್ಲಿ ನೋಡುವಾಗ ಹೆಚ್ಚಿಗೆ ನಾನು ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಯಾಕೆಂದ್ರೆ ನ್ಯೂಟ್ರಿಷನ್ ಅಲ್ಲಿ ಹಲವಾರು ನಾನು ವ್ಯಾಸಂಗವನ್ನು ಮಾಡಿದ್ದೀನಿ, ಡಿಎನ್ಎಚ್ಇ ಕೋರ್ಸ್ ಮಾಡಿದ್ದೀನಿ, ಪಿಜಿ ಡಿಎನ್ಡಿ ಮಾಡಿದ್ದೀನಿ, ಮತ್ತೆ ಡಿಎನ್ಎಚ್ಇ ಕೋರ್ಸು, ಮತ್ತೆ ಬೆಂಗಳೂರಲ್ಲಿ ಒಂದು ವರ್ಷ ಕಾಲ ನಾನು ಪಿಜಿ ಡಿಎಚ್ಪಿ ಕೋರ್ಸ್ ಅನ್ನು ಒಂದು ಮೂರು ಕೋರ್ಸ್ಗಳನ್ನು ಮಾಡಿದ್ದೀನಿ ನಾನು. ಇದರ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ನನಗೆ ಒಲಿವಿದೆ. ಅದರಿಂದ ಈ ಒಂದು ಜಾಸ್ತಿ ಎಲ್ಲ ಏನು ಕಾಯಿಲೆಗಳ ಬಗ್ಗೆ ಇರ್ಬೋದು, ರೋಗ ರುಜಿನಗಳ ಬಗ್ಗೆ ಯಾವ ರೀತಿ ನಾವು ಹತೋಟಿಯನ್ನು ಮಾಡಬೇಕು, ಯಾವ ರೀತಿ ನಾವು ಪೋಷಕಾಂಶವನ್ನು ತಗೊಳ್ಬೇಕು, ಯಾವ ರೀತಿ ನಮ್ಮ ವೈಯಕ್ತಿಕ ಶುಚಿತ್ವವನ್ನು ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಪ್ರೋಗ್ರಾಮ್ ಇದೆ, ಸಂತಾನೋತ್ಪತ್ತಿ ತಾಯಂದಿರ ನವಜಾತ ಶಿಶು ಮಕ್ಕಳ ಹಾಗೂ ಅಧಿಕಾರಿಯದವರ ಕಾರ್ಯಕ್ರಮ, ಇದರಲ್ಲಿ ಎಲ್ಲ ಪುರುಷರು ಮಹಿಳೆಯರು ಎಲ್ಲ ವಯಸ್ಸಿನ ಭಾಗವಹಿಸೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಾಂಪೊನೆಂಟ್ಸ್ ಬಗ್ಗೆ ಇದರ ಬಗ್ಗೆ ಅರಿವನ್ನು ನೀಡತಕ್ಕಂಥದ್ದು ಅತಿ ಮುಖ್ಯವಾದದ್ದು. ಜೊತೆಗೆ ಏನು ನಾವು ಕಮ್ಯುನಿಕಬಲ್ ಡಿಸೀಸ್ ಸಾಂಕ್ರಾಮಿಕ ರೋಗಗಳಿರ್ಬೋದು ಗ್ರಾಮೀಣದಲ್ಲಿ ಬರ್ತಕ್ಕಂಥದ್ದು ಅಥವಾ ಅಸಾಂಕ್ರಾಮಿಕ ರೋಗ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇರ್ಬೋದು, ಇದರ ಬಗ್ಗೆ ಹೆಚ್ಚಿನ ಇವತ್ತು ಅರಿವನ್ನು ಮೂಡ್ತಕ್ಕಂತ ಮಾಡ್ತಾ ಇದೀವಿ. ಅದರಲ್ಲೂ ಇವತ್ತೇನಾಗಿದೆ ನಾನ್ ಕಮ್ಯುನಿಕಬಲ್ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕ್ಯಾನ್ಸರ್ಗಳಿರ್ಬೋದು, ಅಥವಾ ಏನು ಈ ರೀತಿ ಏನು ಬರ್ತಕ್ಕಂಥ ಅಸಾಂಕ್ರಾಮಿಕ ರೋಗಗಳು ನಾನ್ ಕಮ್ಯುನಿಕಬಲ್ ಡಿಸೀಸ್ ಬಗ್ಗೆ ತುಂಬಾ ಅವೇರ್ನೆಸ್ ಮಾಡ್ತಾ ಇದೀವಿ ಇವತ್ತು. ಯಾಕೆಂದ್ರೆ ಈ ಪ್ರೋಗ್ರಾಮ್ ಜಾಸ್ತಿ ನಾವು ಇನ್ವಾಲ್ವ್ ಮಾಡ್ತಾ ಇದೀವಿ, ಯಾಕಂದ್ರೆ ಇವತ್ತೆಲ್ಲ ಮನಮಂದಿಗೆಲ್ಲ ನೋಡ್ತಾ ಇದ್ದೀನಿ, ಇವತ್ತು ಗ್ರಾಮೀಣದಲ್ಲಿರ್ಬೋದು ಅಥವಾ ನಗರಗಳಲ್ಲಿರ್ಬೋದು ಈ ಒಂದು ಏನು ಡಯಾಬಿಟಿಸ್ ಅಂತಕ್ಕಂಥದ್ದು, ಡಯಾಬಿಟಿಸ್ ಮಿಲೋಟಸ್, ಮಧುಮೇಹ ಕಾಯಿಲೆ ಅಂತ ಏನು ಕರಿತೀವಿ, ಅಥವಾ ಸಿಹಿ ಮೂತ್ರ ರೋಗ ಅಂತ ಏನು ಕರಿತೀವಿ, ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ, ಈ ರೋಗನೇ ಇರ್ಬೋದು ಅಥವಾ ಹೈಪರ್ ಟೆನ್ಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೃದಯ ಸಂಬಂಧಿ ಕಾಯಿಲೆಗಳು, ಅಥವಾ ಏನು ನ್ಯೂಟ್ರಿಷನ್ ಡಿಸಾರ್ಡರ್ ಅಂತ ಕರಿತೀವಿ, ಏನು ಪೌಷ್ಟಿಕತೆಯಿಂದ ಬರ್ತಕ್ಕಂಥ ಆ ನ್ಯೂನ್ಯತೆಗಳೇನಿದೆ ಅದ್ರ ಬಗ್ಗೆ ಇವತ್ತು ಆದಷ್ಟು ನಾವು ಇದರ ಬಗ್ಗೆ ಅವೇರ್ನೆಸ್ ಅನ್ನು ಮಾಡ್ತಾ ಇದೀವಿ ಸರ್. ಗ್ರಾಮೀಣ ಬದುಕಿನಲ್ಲಿ ಪೌಷ್ಟಿಕ ಆಹಾರದ ಒಂದು ಕೊರತೆ ಇದೆ ಅಂತ ನಿಮ್ಗೆ ಅನ್ಸಲ್ಲ? ಗ್ರಾಮೀಣದಲ್ಲಿ ಅಪೌಷ್ಟಿಕತೆ ತುಂಬಾ ಕಾಣುತ್ತೆ, ಅದರಲ್ಲೂ ನಾವು ಅದರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿ ಹೇಳ್ತೀವಿ. ಯಾಕಂದ್ರೆ ಗರ್ಭಿಣಿ ತಾಯಿಯಂದ್ರಲ್ಲಿ ಹೈಜಿನ್ ಕಡಿಮೆ ಇದೆ, ನ್ಯೂಟ್ರಿಷನ್ ತುಂಬಾ ಕಡಿಮೆ ಮಟ್ಟದಲ್ಲಿದೆ. ಅಲ್ಲಿ ಏನಾಗಿದೆ, ಮಕ್ಕಳ ಗರ್ಭಿಣಿ ತಾಯಿಯ ರಕ್ತದ ಕೊರತೆ ಆದ್ರೆ ಯಾವ ರೀತಿ ತೊಂದರೆಗಳೀಡಾಗ್ತಕ್ಕಂತ ನೋಡ್ತಾ ಇದ್ದೀವಿ. ಮಕ್ಕಳ ಗರ್ಭಿಣಿ ತಾಯಿ ಏನಾದ್ರು ರಕ್ತದ ಕೊರತೆ ಆದ್ರೆ ಸತ್ತುಡ್ತಕ್ಕಂತ ಮಕ್ಕಳು ಇರ್ಬೋದು, ಹುಟ್ಟಂತ ಮಕ್ಕಳು ಸಾಯ್ತಕ್ಕಂಥದ್ದು, ಸ್ಟಿಲ್ ಬರ್ತ್ ಅಂತ ಏನು ಹೊಟ್ಟೆಲಿ ಸತ್ತುಡ್ತಕ್ಕಂಥ ಮಕ್ಕಳಿರ್ಬೋದು, ಮತ್ತೆ ಅನಾಮಲಿಸ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು ಗರ್ಭದಲ್ಲೇ ಹಲವಾರು ನ್ಯೂನ್ಯತೆಗಳು ಆಗಿ ಆ ತಾಯಿಗೆ ಮಗುಗೆ ಬೆಳವಣಿಗೆನೂ ಕುಂಠಿತ ಆಗ್ತಕ್ಕಂಥದ್ದು, ತಾಯಿ ಆರೋಗ್ಯನೂ ಕುಂಠಿತ ಆಗ್ತಕ್ಕಂಥದ್ದು ನಾವು ಗ್ರಾಮೀಣದಲ್ಲಿ ನೋಡ್ತಾ ಇದೀವಿ. ಇದರ ಬಗ್ಗೆ ನಾವು ಆದಷ್ಟು ಕಬ್ಬಿಣಾಂಶ ಮತ್ತು ಐರನ್ ಬಗ್ಗೆ ಇದ್ರ ಬಗ್ಗೆ ನಾವು ಆದಷ್ಟು ತಿಳುವಳಿಕೆ ಹೇಳ್ತಾ ಇದ್ದೀವಿ. ಎಲ್ಲ ಪೌಷ್ಟಿಕಾಂಶ, ಹಸಿರು ಸೊಪ್ಪು, ತರಕಾರಿ, ಮೊಳಕಟ್ಟದ ಕಾಳುಗಳನ್ನ, ಹಣ್ಣುಗಳನ್ನ ಆದಷ್ಟು ಉಪಯೋಗಿಸ್ಬೇಕು, ಮತ್ತೆ ಎಲ್ಲ ತರವಾದ ಪ್ರೋಟೀನ್ ಇರತಕ್ಕಂಥ ಆಹಾರಗಳನ್ನ, ಅದರಲ್ಲೂ ಸಸಾರಜನಕ ಅಂತ ಏನ್ ಕರಿತೀವಿ, ಆಹಾರಗಳನ್ನ ತಗೊಳ್ಬೇಕು. ಗರ್ಭದ ಬೆಳವಣಿಗೆ ಆಗಬೇಕು ಅಂದ್ರೆ ಎಲ್ಲ ಅಂಗಾಂಗಗಳ ಬೆಳವಣಿಗೆ ಆಗಬೇಕು ಅಂದ್ರೆ ದೇಹದ ದುರಸ್ತಿ ಕಾರ್ಯ ಆಗಬೇಕು ಅಂದ್ರೆ ಅತಿ ಹೆಚ್ಚಿಗೆ ನಮಗೆ ಪ್ರೋಟೀನ್ ಅವಶ್ಯಕತೆ ಇದೆ ಗರ್ಭಿಣಿ ತಾಯಿ ಮತ್ತು ಮಕ್ಕಳಲ್ಲಿ. ಅದರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಮಾಡ್ತಾ ಇದೀವಿ ಸರ್. ಅದೇ ಒಬ್ಬ ಕೃಷಿಕ ತನಗಿರುವಂತಹ ಒಂದು ಇತಿಮಿತಿಯಲ್ಲೇನೆ ಅವನಿಗೆ ಬೇಕಾದಂತಹ ಎಲ್ಲ ಪೌಷ್ಟಿಕ ಆಹಾರ ಪದಾರ್ಥಗಳನ್ನ ಬೆಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ಮನೆ ಮುಂದಿನ ನುಗ್ಗೆ ಆಗ್ಬೋದು, ಇನ್ನು ರಾಸನ್ನ ಪಾಲನೆ ಮಾಡ್ತಿರೋಂಥವ್ರು ಹಾಲನ್ನ ಅವರ ಕುಟುಂಬಕ್ಕೆ ಬಳಕೆ ಮಾಡ್ಬೋದು, ಬೇಕಾದಂತಹ ಬೇಳೆಕಾಳುಗಳನ್ನ ಬೆಳ್ಕೊಳ್ಬಹುದು, ತರಕಾರಿಗಳನ್ನು ಬೆಳ್ಕೊಳ್ಬಹುದು. ಆದರೆ ಎಲ್ಲರಿಗೂ ಬೆಳೆದು ಒದಗಿಸುವಂತಹ ಎಷ್ಟೋ ಉದ್ದೇಶ ಇಟ್ಕೊಂಡಿರ್ತಾರೋ, ಅಥವಾ ಈ ಬಗ್ಗೆ ಹೆಚ್ಚಿನ ಅರಿವು ಇಲ್ಲದೆ ಇರೋದ್ರಿಂದನೂ ನಾವು ಬೆಳೆಯುವ ಪ್ರದೇಶಗಳಲ್ಲೇನೆ ಅಲ್ಲಿರುವಂತಹ ವ್ಯಕ್ತಿಗಳೇ ಅದನ್ನ ಬಳಕೆ ಮಾಡದೇ ಇರೋದನ್ನ ನಾವು ಕಾಣ್ತಾ ಇರ್ತೀವಿ. ಶಿವಾನಂದ್ ಅವರು ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಇದು ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಅರಿವು ಕಾರ್ಯಕ್ರಮದಲ್ಲಿ ಅತಿ ಇಂಪಾರ್ಟೆಂಟ್ ಸರ್, ನಾವು ಇದ್ರ ಬಗ್ಗೆ ಹೈಲೈಟ್ ಮಾಡಿ ಹೇಳಿ ಹೇಳ್ತೀವಿ. ಅದೇ ನಾವು ಬಾಣಂತಿರಿಗೆ ಹೇಳ್ತೀವಿ, ನಾವು ಎಲ್ಲ ಇಂಡಿ ಭೂಸ ಹಸಿರು ಹುಲ್ಲು ಮತ್ತೆ ಎಲ್ಲ ಇದನ್ನು ಕೊಡ್ತೀವಿ, ಇಂಡಿ ಭೂಸ ಎಲ್ಲ ಕೊಡ್ತೀವಿ. ಆದ್ರೆ ಬಾಣಂತಿರಿಗೆ ಮಾತ್ರ ಸಪ್ಪೆಯನ್ನು ಹಾಕ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಅವ್ರಿಗೆ ಇನ್ನೂ ಅರಿವಿಲ್ಲ ವೈಜ್ಞಾನಿಕವಾಗಿ ಯಾವ ಪೌಷ್ಟಿಕಾಂಶ ತೆಗೆದ್ರೆ ಎದೆಯಲ್ಲಿ ಬರಲ್ಲ ಅಂತ ಮಾತ್ರ ಕಂಪ್ಲೇಂಟ್. ಹಸುವಿಗೆ ಇವರು ಬೇಕಾದ್ದೆಲ್ಲ ಕೊಡ್ತಾರೆ, ಇಂಡಿ ಭೂಸ ಉಳ್ನೀರು ಗಿಳ್ನೀರು ಎಲ್ಲ ಕೊಡ್ತಾರೆ, ಹಸಿರು ಇಲ್ಲ ತಂದಾಕ್ತಾರೆ. ಬಟ್ ಬಾಣಂತಿರಿಗೆ ಏನ್ ಮಾಡ್ತಾರೆ, 12 ದಿನ ಸಪ್ಪೆಯನ್ನ ಹಾಕ್ತಕ್ಕಂಥದ್ದು ಮಾಡ್ತೀವಿ, ಕೇಳಿದ್ರೆ ಎದೆಯಲ್ಲಿ ಬರಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟ್. ಅದ್ರ ಬಗ್ಗೆ ನಾವು ಜಾಸ್ತಿ ಅರಿವನ್ನು ಮೂಡ್ತೀವಿ. ಯಾಕೆಂದ್ರೆ ಈಗ ನಾವು ಅತಿ ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು, ಒಂದು ಮನೆ ಅಂದ್ರೆ ಒಂದು ಕೈತೋಟ ಇರಬೇಕು, ಅಲ್ಲಿ ಒಂದು ಪಪ್ಪಾಯಿ ಗಿಡ ಅಥವಾ ನುಗ್ಗೆ ಗಿಡ ಕಂಪಲ್ಸರಿ ಕರ್ಬೇವಿನ ಸೊಪ್ಪು ಇರಬೇಕು. ಯಾಕೆಂದ್ರೆ ಅದರ ಯಥೇಚ್ಛವಾಗಿ ಕರ್ಬೇವಿನ ಸೊಪ್ಪಿನಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ ಕಬ್ಬಿಣಾಂಶ. ಅದ್ರ ಬಗ್ಗೆ ಹೇಳ್ತೀವಿ, ಈ ಮೂರು ಗಿಡಗಳನ್ನಾದ್ರೂ ಸಾಧಾರಣವಾಗಿ ಬೆಳೀರಿ, ಇಂಗು ಬಚ್ಚಲು ಮಾಡಿ ಆ ನೀರನ್ನು ಉಪಯೋಗಿಸಿ ನೀವು ಪಪ್ಪಾಯಿ ಅಥವಾ ಈ ತರ ನುಗ್ಗೆ ಸೊಪ್ಪನ್ನ, ಇದರಲ್ಲಿ ಯಥೇಚ್ಛ ಐರನ್ ಕಂಟೆಂಟ್ ಇರೋದ್ರ ಪಾಪ, ಇದರಲ್ಲಿ ನುಗ್ಗೆ ಸೊಪ್ಪಿನಲ್ಲಿ ನುಗ್ಗೆಕಾಯಿ ಇರಬಹುದು, ನುಗ್ಗೆ ಹೂವು ಇರಬಹುದು, ಎಲ್ಲಾದ್ರಲ್ಲೂ ಒಳ್ಳೆ ಪೌಷ್ಟಿಕಾಂಶ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನ ನಾವು ಮಾಡ್ತಾ ಇದೀವಿ. ಅದರಿಂದ ಈ ಒಂದು ಪೌಷ್ಟಿಕಾಂಶದ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಯಾಕಂದ್ರೆ ಗ್ರಾಮೀಣದಲ್ಲಿ ನಾವು ಪ್ರತಿದಿನ ನಾವು ಒಡನಾಟ ಇರೋದ್ರಿಂದ ಪ್ರತಿದಿನ ನಾವು ಗ್ರಾಮೀಣದಲ್ಲಿ ವಾಸ ಮಾಡ್ತಾ ಇದ್ದೀನಿ ನಾನು, ಪ್ರತಿ ಊರುಗಳ ಹೋಗ್ತಾ ಇರ್ತೀನಿ, ನನ್ನ ಉಳ್ಳು ಜೀಮಲಿಗೆರೆ ಅಂತಕ್ಕಂಥದ್ದು, ಅಲ್ಲೆಲ್ಲ ತುಂಬಾ ಕೃಷಿ ಕಾರ್ಮಿಕರು ಮತ್ತು ಕಡುಬಡವರೇ ಇರತಕ್ಕಂಥದ್ದು, ವ್ಯವಸಾಯ ವೃತ್ತಿ ಮಾಡ್ತಕ್ಕಂಥ ಕೃಷಿ ಬಾಂಧವರೇ ಇರತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಇದು ತುಂಬಾ ನಾನು ಪ್ರತಿದಿನ ಇದನ್ನು ನೋಡ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಪೌಷ್ಟಿಕಾಂಶದ ಬಗ್ಗೆ ಮತ್ತೆ ಏನು ಮನೆ ಕೈತೋಟದ ಬಗ್ಗೆ ಇಂಗು ಬಚ್ಚಲ ಬಗ್ಗೆ ಮಾಡಿ ಇದನ್ನು ಬೆಳೆಸಬೇಕು. ಪ್ರತಿಯೊಂದು ಮನೆಯಲ್ಲೂ ಇರಬೇಕು, ಜಾಗ ಇರತಕ್ಕಂಥ ಜಾಗದಲ್ಲಿ ಮಾಡಿ, ಇಲ್ಲದೆ ಇರೋ ಕಡೆ ಮಾಡ್ಲಿಕ್ಕಾಗಲ್ಲ ಅಂತಕ್ಕಂಥ ಕಡ್ಡಾಯವಾಗಿ ಹೇಳ್ತಾ ಇದೆ. ಎಲ್ಲ ಸ್ತ್ರೀಶಕ್ತಿ ಸಮುದಾಯ ಸಂಘಗಳು ಹೇಳ್ತೀವಿ, ಸ್ವಸಹಾಯ ಗುಂಪಿನಲ್ಲಿ ಹೇಳ್ತಾ ಇರ್ತೀವಿ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ಶಿವಾನಂದ ಅವರೇ, ಒಟ್ಟಿನಲ್ಲಿ ನಿಮ್ಮ ಒಂದು ವಿಚಾರಗಳು ನಮಗೆ ಇಷ್ಟ ಆಯ್ತು. ಒಂದು, ಪಾರಂಪರಿಕವಾಗಿ ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರಿ, ಅವ್ರನ್ನ ನೋಡಿ ಕೃಷಿಯನ್ನ ನೀವು ಮುಂದುವರಿಸಿಕೊಂಡು ಹೋಗುವ ಸಂಕಲ್ಪ ಮಾಡಿದಿರಿ, ಮಾಡ್ತಾ ಇದ್ದೀರಿ ಸಹ. ಜೊತೆಗೆ ಕೃಷಿ ಕಾರ್ಮಿಕರ ಒಂದು ಒಡನಾಟದಿಂದ ಅವರಲ್ಲಿರುವಂತಹ ಶೈಕ್ಷಣಿಕ ಮಟ್ಟ, ಆರೋಗ್ಯದ ಮಟ್ಟ, ಕೃಷಿಯನ್ನ ಒಂದು ಉದ್ಯೋಗವಾಗಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವರಲ್ಲಿರುವಂತಹ ಆಸಕ್ತಿಗಳು ಅಥವಾ ಆಸಕ್ತಿ ಇಲ್ಲದೆ ಹೋದ್ರೆ ಅದಕ್ಕಿರುವಂತಹ ಕಾರಣಗಳು, ಇವೆಲ್ಲವನ್ನ ನೀವು ನಿಮ್ಮ ಮಾತಿನಲ್ಲಿ ಹೇಳ್ತಾ ಹೋಗಿದ್ದೀರಿ. ಕೃಷಿಕ ಸಮುದಾಯವನ್ನ ನಾವು ಹತ್ತಿರದಿಂದ ನೋಡಿದಾಗ ಈ ರೀತಿಯ ಒಂದು ನ್ಯೂನತೆಗಳು ಈಗಲೂ ನಮಗೆ ಕಾಣ್ತಾ ಇದೆ. ಕುಟುಂಬದ ಒಂದು ಸದಸ್ಯರ ಆರೋಗ್ಯನೂ ಸಹ ಕೃಷಿ ಭೂಮಿಯಲ್ಲಿ ಇರುವಂತಹ ಬೆಳೆಗಳ ಆರೋಗ್ಯದಷ್ಟೇ ಮುಖ್ಯ, ಅದಕ್ಕೂ ಪ್ರಾಮುಖ್ಯತೆಯನ್ನು ನೀಡಬೇಕು. ಆರ್ಥಿಕ ಅನುಕೂಲತೆಗಾಗಿ ಬೆಳೆ ಉತ್ಪಾದನೆ, ಜೊತೆಗೆ ಕುಟುಂಬದ ಒಂದು ಪಾಲುದಾರಿಕೆ ಇರಬೇಕು ಅಂದರೆ ಅದು ಆರೋಗ್ಯವಂತ ಕುಟುಂಬ ಆಗಿರಬೇಕು. ಇದೆಲ್ಲಕ್ಕಿಂತ ಹೊರತಾಗಿ ಪರಿಸರ, ನಾವು ಒಂದು ಶೌಚಾಲಯಗಳ ಉಪಯೋಗ, ಹದಿಹರೆಯದವರ ಆರೋಗ್ಯದ ಈ ಒಂದು ಮಟ್ಟವನ್ನು ಕಾಪಾಡೋದಕ್ಕೆ ಇರುವಂತಹ ಸಂರಕ್ಷಣಾ ಕ್ರಮಗಳು, ಇವುಗಳನ್ನು ಎಲ್ಲ ಅಳವಡಿಸಿಕೊಂಡ್ರೆ ಗ್ರಾಮೀಣ ಬದುಕು ಹಸನಾಗಿರುತ್ತೆ ಅಂತ ನಾವು ಭಾವಿಸಬಹುದು. ಇಷ್ಟೆಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಹೇಳಿ, ಯಾಕಂದ್ರೆ ಕಾರ್ಯಕ್ರಮ ಕೇಳ್ತಿರೋರಿಗೆ ಅನ್ನಿಸ್ತಾ ಇರಬಹುದು ನಾವು ಒಂದಿಷ್ಟು ಶಿವಾನಂದ ಅವ್ರ ಜೊತೆ ಮಾತಾಡಬೇಕಾಗಿತ್ತು ಅಂತ. ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. ಬಿ ಶಿವಾನಂದ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ, 7975761 7975761 7975761 ಒಳ್ಳೆಯದು ಶಿವಾನಂದ ಅವರೇ, ಇಷ್ಟೊತ್ತು ನಿಮ್ಮ ಕ್ಷೇತ್ರದ ಅನುಭವ ಹಾಗೇನೆ ಕೃಷಿಯ ಬಗ್ಗೆ ನಿಮಗಿರುವಂತಹ ಆಸಕ್ತಿ, ಇವೆರಡನ್ನೂ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಹಾಗೂ ಕೃಷಿ ಸಮುದಾಯ ಆರೋಗ್ಯ ಕಾರ್ಯಕ್ರಮ ಈ ಕುರಿತು ಮೈಸೂರು ತಾಲೂಕು ದುದ್ದ ಹೋಬಳಿ ಬಿ ಶಿವಾನಂದ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। अरे अब पहली वाली बात कहा, परंतु सभी डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तक जैविक खेती शुरू करूंगा। माटी से प्रेम की परंपरा है परंपरागत खेती। ಯಾಕಣ್ಣ ಬೇಜಾರ್ನಲ್ಲಿದ್ಯಾ? ಆಟೋ ವರ್ಷದಲ್ಲಿ ಅಷ್ಟೊಂದು ಪ್ರಾಫಿಟ್ ಇಲ್ಲ, ಸಿಎನ್ಜಿ ಗೆ ಕನ್ವರ್ಟ್ ಮಾಡಿಸ್ಕೋ, ಅಲ್ಲಿ ಪ್ರಾಫಿಟ್ ಇದೆ. ಕನ್ವರ್ಟ್ ಮಾಡಿಸಿದ್ರೆ ಏನಾಗುತ್ತೆ? ನಿನಗೆ 7,000 ಬೆಲೆ ಬಾಳೋ ಸಿಎನ್ಜಿ ಫ್ರೀ, ಒಳ್ಳೆ ಮೈಲೇಜ್, ಒಳ್ಳೆ ಇಂಜಿನ್ ಲೈಫು ಮತ್ತೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಇನ್ನು ಕೇಳು, ನಾನು ಸಿಎನ್ಜಿಗೆ ಕನ್ವರ್ಟ್ ಮಾಡಿದ್ಮೇಲೆ ಕೇಳ್ತೀನಿ. ಕೇಳಿದ್ರಲ್ಲ, ಹಿಂದೆ ಹೊಸ ಸಿಎನ್ಜಿ ಆಟೋ ಕೊಳ್ಳಿರಿ ಅಥವಾ ಸಿಎನ್ಜಿಗೆ ಕನ್ವರ್ಟ್ ಮಾಡಿ, ಮತ್ತು ಎಜಿಎನ್ಪಿ ಪ್ರಥಮ್ ನಿಮಗೆ 7,000 ಬೆಲೆ ಬಾಳುವ ಸಿಎನ್ಜಿ ಫ್ರೀ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 1-800-202-1999. ರೈತ ಬಾಂಧವರೇ, ಈಗ ಕೇಳೋಣ ಒಂದು ಪರಿಸರ ಗೀತೆ.